ಧುಮುಕಿ ಅನುರಾಗದ ಅಮೃತ ಬಿಂದಿಗೆ ತುಂತುಂಬಿ ಬೃಂದಾವನವಾಯಿತು ಮಾನಸವನವೆಲ್ಲ ಜಗವೇ ಹೆಣ್ಣೋ ಹೆಣ್ಣೆ ಜಗವೋ ಎಂದನೆ ಶ್ಯಾಮನು ಶ್ಯಾಮನು ಮುರಳಿ ರವಳಿ ಎದೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸರಗಳಲ್ಲಿ ನಾಗದೇವತೆ ಚಿತ್ರಗೆಂದು ಧ್ವನಿ ನೀಡಿದ್ದಾರೆ. ಶಂಕರ್ ಶಾನ್ಭಾಗ್ ಅವರು ಹಾಗೂ ಮುರಳಿ ಮೋಹನ್ ಅವರ ಚಿತ್ರ ಹಾಡಿದ್ದಾರೆ, ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ. ಪೊರಿಟ್ಟ ಪೊರಿ ಬಂದ್ಲೋ ಚೋರಿ ನಡೆಗೆ ಜವರ ಸೈ ಸೈ ಜಾರಿ ತಬ್ಬಿದ್ದಲ್ಲೋ ಚೋರಿ ನಡೆಗೆ ಜವರ ಸೈ ಸೈ ಜಾರಿ ತಬ್ಬಿದ್ದಲ್ಲೋ ಚಿಕ್ಕ ಮಾರಿ ಓಡ್ದೈತೆ ನೋಡ್ಲ ಮಗ ಬಾಲಕ್ಕೆ ಮುಚ್ಚಿ ಆಗುತ್ತಲ್ಲ ತಪ್ಪು ಹುಡುಗ ಚಿತ್ರ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ಶಂಕರ್ ಶಾನ್ಭಾಗ್ ಹಾಗೂ ಮುರಳಿ ಮೋಹನ್. ಪೊರಿ ಬಂದ್ಲೋ ಚೋರಿ ನಡೆಗೆ ಜವರ ಸ್ವೈ ಸ್ವೈ ಜಾರಿ ತಬ್ಬಿದ್ದನಲ್ಲೋ ಪೊರಿ ಬಂದ್ಲೋ ಟ್ರೈ ಟ್ರೈ ಪೊರಿ ಟಪೊರಿ ಬಂದ್ಲೋ ಚೋರಿ ನಡೆಗೆ ಜವರ ಸ್ವೈ ಸ್ವೈ ಜಾರಿ ತಬ್ಬಿದ್ದನಲ್ಲೋ ಚಿಕ್ಕ ಮಾಡಿ ಹೊಡೆದಿದ್ದೆ ನೋಡ್ಲ ಮಗ ಬಾಲಂಗೋಚಿ ಆಗೋದಲ್ಲ ನಮ್ಮ ಹುಡುಗ ತಳ್ಕು ಬಳ್ಕು ತಳ್ಕು ಬಳ್ಕು ಯಾಕೋ ರಂಗ ಹಂಗೆ ಕಂಡ ಅಮೇರಿಕ ಹೊಟ್ಟೋಲ್ಗ something I wanna love you say something I wanna love you ಸ್ನೇಹನ ಪ್ರೀತಿನ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಘೋಷಾಲ್. ಮರಿಬೇಡ ಪ್ರೀತಿ ಕಾಯಬೇಕು ಜೋಪಾನ ಯಾರೇ ಏನೇ ಅಂದ್ರು ಪ್ರೀತಿ ಮಾಡೋಣ ಪ್ರೀತಿ ಜಾತ ತಾನ ತಿತ್ತಿ ನೋಡು Say something, I wanna love you. Say something, say something, I wanna love you. Nanna chanchale, karitale kannale, kanna chale, kushala nantale. ರಾಮ ಗೊತ್ತೇ ಬೇಗ ಅರುಳು ಮರುಳು ಆಗೋಯ್ತಲ್ಲ ಜಾದು ನನದಲ್ಲ ಜಾದು ನನದಲ್ಲ ಅಪ್ಪಣ್ಣ ಅಪರಂಜಿ ಪ್ರೀತಿಗೆ ಪರವಂಜಿ ಲೋಕದ ಎದುರು ಮಾಡೋ ಹೋರಾಟ ಯಾರೇ ಏನೇ ಅಂದ್ರು ಪ್ರೀತಿ ಮಾಡುವೆ ಪ್ರೀತಿ ಜಾತ ಕಾಣ ತಿತ್ತಿ ನೋಡು Say something, I wanna love you. Say something, I wanna love you. Nanna chanchale, karitale kannale, kanna anchale, kushala nantale. ಜೇನಿಗಾಗಿ ಹುಡುಗರ ಆಸೆ ತಪ್ಪ ನೀ ಹೇಳು ತಪ್ಪೇನೆ ಹೇಳು ಪ್ರೀತಿಗೆ ಆ ಹೆಸರ ಭ್ರಮನಿಗೆ ಆಧಾರ ನಿಲ್ಲದೆ ಧ್ಯಾನ ಮಾಡೋ ದಾಸ ಕಣೇ ಚಂಚಲೆ ಕರಿತಾಳೆ ಕಣ್ಣಲೆ ಕಣ್ಣಾಂಚಲೆ ಕುಶಲನಂತಳೆ ಯಾವ ಮೋಡಿಗಾರ ಪ್ರೀತಿ ಮಾಡಿದ ಮೆಚ್ಚಿ ಬರೆಯಬೇಕು ಒಂದು ಕಾಗದ ವಿದ್ಯಾರ್ಥಿ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ಕುನಾಲ್ ಗಾಂಜಾವಾಲ. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸದೇ ಒಲವಿದೆ ಕ್ಷಮಿಸುವ ನೀ ತಾನೇ ನನ್ನ ಜೀವ. ಎಂತೋ ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಲಂಕೇಶ್ ಪತ್ರಿಕೆ ಚಿತ್ರಗೆಂದು ಧ್ವನಿ ನೀಡಿದ್ದಾರೆ ರಾಜೇಶ್ ಹಾಗೂ ಕವಿತಾ ಕೃಷ್ಣಮೂರ್ತಿ. ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿದ್ಯಾರ್ಥಿ ಚಿತ್ರಕ್ಕೆಂದು ಕುನಾಲ್ ಗಾಂಜಾವಾಲಾ ಹಾಡಿದ್ದಾರೆ. ಹೇಳಿದ ಏನಾಯ್ತೋ ಏನಾಯ್ತೋ ನನಗೀಗ ಮೈಯಲ್ಲೂ ಮನಸ್ಸಲ್ಲೂ ನೀನೀಗ ನೀನೇ ನನ್ನ ಪ್ರಾಣ ನೀನೇ ನನ್ನ ಲೋಕ ಸಂಗಾತಿ ಸಂಪ್ರೀತಿ ನೀ ಕೇಳೆ ಐ ಲವ್ ಯು ಲವ್ ಯು ಏನಾಯ್ತೋ ಏನಾಯ್ತೋ ನನಗೀಗ ಮೈಯಲ್ಲೂ ಮನಸ್ಸಲ್ಲೂ ನೀನೀಗ ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ